ಸದಾ ಮಡಿಲಲ್ಲಿ ಮಡಿಲಲ್ಲಿ ದೇವರ ಹನಿ ಬಿದ್ದಾಗ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುಟ್ಟಾಯ್ತದು ರಾಗಿಯ ಜಾಳದ ಚೆನೆಯಾಯ್ತದು ಒಂದೊಂದು ಬೆವರ ಹನಿ ಮುಟ್ಟಾಯ್ತದು ಎಲ್ಲಾರ ಅನ್ನದ ಸುತ್ತಾಯ್ತದು ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ದುಡಿಮೇಲಿ ಯಾವತ್ತು ಇಡಬೇಕು ಭಕ್ತಿ ಬಡತನವ ಓದ್ಬೋಕೆ ಅದು ಒಂದೇ ಯುಕ್ತಿ ದುಡಿಯೋರೆ ನಾಡಿನ ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ ಬೆಳೆಯೋರ ಕೈಗಳೇ ದೇಶಕ್ಕೆ ಆಸ್ತಿ ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ ನಾವು ಕಾಣೋ ಕಸವೆಲ್ಲ ರಸವಾಯ್ತದೋ ನಾವು ಕಂಡ ಕನಸೆಲ್ಲ ನನಸಾಯ್ತದೋ ಬೆಳುವಲದ ಮಡಿಲಲ್ಲಿ ಯವರ ಹನಿ ಬಿದ್ದಾಗ ಕೊಡ್ತಾನೆ ಬೆಳೆಯ ಇವನಿಂದ್ಲೇ ಅಡಿಯೋದು ಹಸಿರಿನ ಸಂಕಟ ಈ ಭಂಡ ದುಡಿದಾಗ ಭೂದೇವಿ ನಗ್ತಾಳೆ ದೇವಿ ನಗ್ತಾಳೆ ಆವಾಗ್ಲೇ ನೆಲವೆಲ್ಲ ಹಸಿರಾಯ್ತದೋ ಎಲ್ಲರ ಬಾಡಿನ ಉಸಿರಾಯ್ತದೋ ಬೆಳುವಲದ ಮಡಿಯಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುಟ್ಟಾಯ್ತದೋ ಶಾಲೆಯ ಜಾಳದ ತಿನಿಯಾಯ್ತದೋ ಒಂದೊಂದು ಬೆವರ ಹನಿ ಮುಟ್ಟಾಯ್ತದೋ ಎಲ್ಲರ ಅನ್ನದ